ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ ಗ್ರಾಮದ ಪ್ರಗತಿಪರ ರೈತರಾದ ಎಂ ಮಂಜುನಾಥ್ ಅವರಿದ್ದಾರೆ. ಸುಮಾರು 9 ಎಕರೆಯಲ್ಲಿ ಸ್ವಂತ ಸಾಗುವಳಿಯನ್ನು ಮಾಡ್ತಾ ಇರೋರು ಮಂಜುನಾಥ್. ಇವತ್ತು ಅವರ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಅವರು ಹಂಚಿಕೊಳ್ಳಿಕ್ಕತ್ತಾರೆ. ಮಂಜುನಾಥ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ 9 ಎಕರೆ ಜಮೀನು ಅದ ಅಂತ ಹೇಳಿದ್ರಿ ನೀವು, ಈ 9 ಎಕರೆಯಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನು ತೆಗಿತಾ ಇದ್ದೀರಿ ಮತ್ತು ನಿಮ್ಮ ವ್ಯವಸಾಯದ ಅನುಭವಗಳನ್ನು ನಮ್ಮ ಇತರ ರೈತ ಮಿತ್ರರಿಗೆ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಮೆಕ್ಕೆಜೋಳ ಬೆಳಿತೀವಿ ಸರ್, ಆಮೇಲೆ ರಾಗಿ ಬೆಳಿತೀವಿ ಸರ್, ಜೋಳ ಬೆಳಿತೀವಿ ಸರ್, ಆಮೇಲೆ ತರಕಾರಿ ಎಲ್ಲ ಬೆಳಿತೀವಿ ಸರ್. ಈ ಎಲ್ಲ ಬೆಳೆ ತೆಗಿಲಿಕ್ಕೆ ಏನಾದರೂ ನೀರಾವರಿ ಸೌಲಭ್ಯ ಆದನೋ ಹೆಂಗು? ನೀರಾವರಿ ಸೌಲಭ್ಯ ಐತೆ ಸರ್, ನಮ್ದು ನೀರಿನ ಸೌಲಭ್ಯ ಐತೆ ಸರ್. ನಮ್ದು 10 ಆಸ್ಪರ್ ಮೋಟ್ರ್ ಐತೆ ಸರ್, ಅದರಲ್ಲಿಂದ ನಾವು 3 ಲೈನ್ ಕರೆಂಟ್ ಬಂದಾಗ ಮಾತ್ರ ಬಿಟ್ಕೊಂತೀವಿ ಸರ್. ನೀರಿನ ಸೌಲಭ್ಯ ಅದ ನಿರಂತರವಾಗಿ 12 ತಿಂಗಳು ಯಾವುದಾದ್ರೂ ಒಂದು ಬೆಳೆನ ನೀವು ಬೆಳೀತಾನೆ ಇದ್ದೀರಿ. ಯಾವ್ಯಾವ ರೀತಿ ನೀವು ಬೆಳೆಗಳನ್ನು ಬೆಳಿತೀರಿ, ನಿಮ್ಮ ಕೃಷಿ ಚಟುವಟಿಕೆಗಳು ಏನು ಅನ್ನೋದನ್ನು ವಿವರವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಅದನ್ನು? ಹ್ಞೂ ಸರ್, ನಾವು ಮೆಕ್ಕೆಜೋಳ 4 ತಿಂಗಳಿಗೆ ಬಂದ್ಬಿಡ್ತದೆ ಸರ್. ಅದು 4 ತಿಂಗಳಾದ ನಂತರ ಕಟಾವು ಮಾಡಿದ ನಂತರ ಮತ್ತೆ ಹರಿಗೆ ಗೋಧಿ ಹಾಕ್ತೀವಿ ಸರ್, ಆಮೇಲೆ ರಾಗಿ ಹಾಕ್ತೀವಿ ಸರ್, ಆಮೇಲೆ ಹತ್ತಿ ಹಾಕಿದ್ದೀವಿ ಸರ್, 1 ಎಕರೆ ಮೆಣಸಿನಕಾಯಿ ಹಾಕಿದ್ದೀವಿ ಸರ್, ಮೆಕ್ಕೆಜೋಳ, ಆಮೇಲೆ ಟಮಾಟೆ ಹಾಕಿದ್ವಿ ಸರ್. ಈಗ ಮಂಜುನಾಥ್, 2-3 ವರ್ಷ ಮಳೆನೇ ಬರಲಿಲ್ಲ, ಆ ಸಂದರ್ಭದೊಳಗೆ ನಮ್ಮ ರೈತ ವರ್ಗದವರು ಭಾಳ ಕಷ್ಟ ಅನುಭವಿಸಿದರು. ಈ ಸಾರಿ ಏನೋ ಸುಮಾರು ಮಟ್ಟಿಗೆ ಒಂದು ಒಳ್ಳೆ ಮುಂಗಾರು ಹಂಗಾಮ ಆಯ್ತು, ಏನಾದರೂ ಬದಲಾವಣೆ ನೀವು ಗುರುತಿಸಿದ್ದೀರೋ ಹೆಂಗೆ? ಈಗ ಸ್ವಲ್ಪ ಬದಲಾವಣೆ ಆಗೈತೆ ಸರ್. ಈಗ ನೀರು ಒಂದು 2-3 ವರ್ಷ ಹೊಳಿ ಬಂದಿಲ್ಲ ಸರ್, ಈ ಸಲ ಹೊಳಿ ಬಂದು ನಮಗೆ ಇಂಪ್ರೂವ್ಮೆಂಟ್ ಆಗ್ಯಾವ ಸರ್. ಬೋರ್ನಲ್ಲಿ ಚೆನ್ನಾಗೈತೆ ಸರ್, ಈ ನೀರೇನು ಚೆನ್ನಾಗೈತೆ ಸರ್. ಈ ವರ್ಷ ಹೊಳಿ ಬಂದಿದ್ದಕ್ಕೆ ನಮಗೆ ಪೈರು ಎಲ್ಲ ಚೆನ್ನಾಗಿ ಬರ್ತಾ ಇದಾವೆ ಸರ್. ಹ್ಞೂ ಸರ್. ಈ ಸಾರಿ ಮುಂಗಾರು ಹಂಗಾಮಿನಲ್ಲಿ ಯಾವ ರೀತಿ ಉತ್ಪಾದನೆ ಆಯಿತು ಮತ್ತು ಯಾವ ರೀತಿ ಬೆಲೆ ಬಂತು ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಅದನ್ನು? ನಮ್ದು ರಾಗಿ ಐತೆ ಸರ್, ಇನ್ನೂ ಒಕ್ಕಲ ಮಾಡಿಲ್ಲ ಸರ್ ನಾವು, ಅದಕ್ಕಾಗಿನೇ ಇನ್ನೊಂದು ತಿಂಗಳು ಬಿಟ್ಟು ಒಕ್ಕಲ ಮಾಡ್ತೀವಿ ಸರ್. ಮುಂಗಾರಿ ಹಂಗಾಮಿನೊಳಗೆ ಮೆಕ್ಕೆಜೋಳ ಹಾಕಿದ್ವಿ ಸರ್, 35 ಕ್ವಿಂಟಲ್ ಬಂದಿತ್ತು ಸರ್ 1 ಎಕರೆಗೆ. ಹ್ಞೂ ಸರ್. ಹತ್ತಿ 8 ಕ್ವಿಂಟಲ್ ಬಂದಿದೆ ಸರ್ 1 ಎಕರೆಗೆ. ಈ ಸಲ ಸ್ವಲ್ಪ ಬೆಳೆ ಫೇಲ್ ಆಯ್ತು ಸರ್, ಅದು ಕೆಂಪು ರೋಗ ಬಂದು ವಿಶೇಷ ಮಳೆ ಆಗಿಬಿಡುತ್ತಲ್ಲ ಸರ್, ಹಂಗಾಗಿ ಸ್ವಲ್ಪ ಫೇಲ್ ಆಯ್ತು ಸರ್. ಬೆಲೆ ಬೆಲೆ 4,500 ರೂಪಾಯಿ ಆಯ್ತು ಸರ್ 1 ಕ್ವಿಂಟಲಿಗೆ ಸರ್. ಇಲ್ಲ ಸರ್, ಗಂಟೆಗೆ ಗಂಟೆ ಆಯ್ತು ಸರ್. ಅದು ಅದು ಒಂದು 40,000 ಖರ್ಚು ಮಾಡಿದ್ವಿ ಸರ್, 1,60,000 ಆಗಿತ್ತು ಸರ್. ಲಾಭ ಏನು ಇಲ್ಲ ಸರ್, ಮೋಸ ಏನಾಗಲಿಲ್ಲ ಸರ್. ಹಿಂಗಾರಿ ಹಿಂಗಾರಿ ಒಳಗೆ ಈಗ ನಾವು ಅಲಸಂದಿ ಹಾಕಿವಿ ಸರ್, ಅಲಸಂದಿ ಇನ್ನು ಈಗ 2 ತಿಂಗಳು ದೈತ್ ಸರ್. ಈಗ ಅದು ನೋಡ್ಬೇಕು ಸರ್, ಅಂದ್ರೆ ಹೆಂಗ್ ಬರ್ತೈತಿ ಹೆಂಗಿಲ್ಲ ಅಂತಂದು ನೋಡ್ಬೇಕು ಸರ್. ಈಗ ಇಟ್ಕೊಂಡಿವಿ ಸರ್. ಸರ್ ನೀರು ಸ್ವಲ್ಪ ಸಾಲ್ಟ್ ಐತೆ ಸರ್ ನಮ್ಮ ತೋಟದಾಗ. ನೀರಿನ ಅಂಶವನ್ನ ಕಡಿಮೆ ಮಾಡಲಿಕ್ಕೆ ಈಗ ವೈಜ್ಞಾನಿಕ ಪದ್ಧತಿಯೊಳಗೆ ಕೆಲವೊಂದು ಉಪ್ಪು ನೀರಿನ ಅಂಶವನ್ನ ತೆಗೆದುಹಾಕೊಂಡು ರೈತರಿಗೆ ಹಿಂಗ ಉಪ್ಪು ನೀರು ಸಪ್ ನೀರು ಅದಾವಲ್ಲ, ಅದಕ್ಕಾಗಿನ ಮತ್ತೆ ಅವ್ರಿಗೆ ಒಂದು ಏನಾರ ಮಿಷನ್ ಕೊಟ್ಟು ಅದಕ್ಕೆ ನೀರು ಚೆನ್ನಾಗಿ ಬರೋದಂಥದ್ದು ಒಂದು ನಮಗೆ ಮಾಡಿಕೊಟ್ರೆ ಭಾಳ ಚೆನ್ನಾಗಿರ್ತದೆ ಸರ್ ರೈತರಿಗೆ. ಹ್ಞೂ ಸರ್. ಅದ್ರ ಜೊತೆಗೆ ಮಂಜುನಾಥ್, ಈಗ ಉಪ್ಪು ನೀರು ಇರೋದ್ರಿಂದ ನೀವು ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾ ಇದೀವಿ ಸರ್, ಬೆಳೆ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಸರ್, ಉಪ್ಪು ನೀರಿಗಾಗಿನ ಕಮ್ಮಿ ಬರ್ತಾ ಇದೆ ಸರ್. ಹ್ಞೂ ಸರ್. ಆಮೇಲೆ ಲಿಫ್ಟ್ ಇರಿಗೇಷನ್ ಐತೆ ಸರ್, ಅದು ನಮಗೆ ಈಗ ಹಾಳು ಬಿದ್ದು ಹೋಗ್ಬಿಡೋದು ಸರ್, ಈಗ 40 ವರ್ಷ ಆಯ್ತು ಸರ್, ಅದು ಏನು ಯಾರು ಕ್ರಮ ತಗೋವಲ್ರಿ ಸರ್. ಹಾಂ, ಏತ ನೀರಾವರಿ ಸರ್, 20-25 ವರ್ಷ ಅದು ಹಂಗೆ ಸುಮ್ಮನೆ ಹಾಳು ಬಿದ್ದುಬಿಡೋದು ಸರ್. ಅಂದರೆ ಏತ ನೀರಾವರಿ ಯೋಜನೆ ಇಲ್ಲಿ ಸಫಲ ಆದರೆ ಏನು ನೆಲಗುರಿಗೆ? ಹಾಂ, ನೆಲಗುರಿಗೆ ಬಿದ್ದತ್ತಲ್ಲ ಸರ್, ಅವು ನಮಗೆ ನೀರು ಬಂತಂದರೆ ಈಗ ಸಾಲ್ಟ್ ನೀರೆಲ್ಲ ಹೋಗಿ ಒಳ್ಳೆ ಶುದ್ಧವಾದ ನೀರನ್ನು ಬರ್ತವೆ ಸರ್ ನಮಗೆ. ಇದರಿಂದ ಇಲ್ಲಿ ಸುತ್ತಮುತ್ತಲು ಸುತ್ತಮುತ್ತಲು ಎಲ್ಲ ರೈತರಿಗೂ ಅನುಕೂಲ ಆಗ್ತದೆ ಸರ್. ಒಂದು 300 ಬೋರ್ ಇದ್ರು ಸರ್ ಉಪ್ಪು ನೀರು ಸಪ್ ನೀರು ಸರ್ ನಮಗೆ ಇರೋದು, ಹಂಗಾಗಿ ರೈತರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಸರ್. ಹ್ಞೂ ಸರ್. ಹತ್ತಿ, ಜೋಳ, ಮೆಕ್ಕೆಜೋಳ ಮಾಡ್ಬೇಕಾಗ್ತದೆ ಸರ್. ಈಗ ಭತ್ತಕ್ಕೆ ಬರೋದಲ್ಲ ಸರ್ ಅದು ನಮ್ಮ ನೆಲಗಳು, ಯಾಕಂದ್ರೆ ಉಪ್ಪು ನೀರು ಸಪ್ ನೀರು ಐತಲ್ಲ ಸರ್ ಅದು ಬರೋದಲ್ಲ ಸರ್. ಇದ್ರ ಜೊತೆಗೆ ಈ ನಿಮ್ಮ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಯಾವ ಥರ ಇದೆ ಈ ಹಬ್ಬ ಸಾಗರ ಮತ್ತು ಸುತ್ತಮುತ್ತ? ನಮ್ದು ಹಗರಿಬೊಮ್ಮನಹಳ್ಳಿ ಐತೆ ಸರ್, ಈ ಊರಾಗೂ ತೊಗೊಂತಾಯಿದ್ದಾರೆ ಸರ್. ಈಗ 1100 ಚಿಲ್ಲರೆ ಐತೆ ಸರ್ ಮೆಕ್ಕೆಜೋಳ ರೇಟ್. ಹ್ಞೂ ಸರ್. ಅಂದರೆ ಉತ್ಪಾದನೆಗಳನ್ನೆಲ್ಲ ಇಲ್ಲೇ ಹಂಸಾರದಲ್ಲೇ ನಾವು? ಇಲ್ಲ ಸರ್, APMC ಸರ್, ಹಗರಿಬೊಮ್ಮನಹಳ್ಳಿ APMC ಐತೆ ಸರ್. ಇಲ್ಲಿಂದ ಎಷ್ಟು ದೂರ ಆಗ್ತದೆ? ಈಗ ಇಲ್ಲಿಗೆ 20 ಕಿಲೋಮೀಟರ್ ಆಗ್ತದೆ ಸರ್. ಎಲ್ಲ ನಿಮ್ಮ ಕೃಷಿ ಉತ್ಪನ್ನಗಳನ್ನು ಅಲ್ಲಿಗೆ ಸಾಗಿಸ್ತಾ ಇದೆ ಸರ್. ಆ ಮುಖಾಂತರ ಮಾರಾಟ ಮಾಡ್ತೀವಿ ಸರ್. ಹೌದು ಸರ್. ಸುಮಾರು ಎಷ್ಟು ವರ್ಷದಿಂದ ಈ ಕೃಷಿ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಮಂಜುನಾಥ್? ನಾವೀಗ 30 ವರ್ಷದಿಂದ ನಾವು ಸಾಗುವಳಿ ಮಾಡ್ತಾ ಇದ್ದೀವಿ ಸರ್. ನಮ್ಮ ತಂದೆಯವರು ನಮ್ಮ ಅಜ್ಜನವರು ಅವರು ಯಾವತ್ತಿಗೂ ಮಡ್ಕೊಂತ ಬಂದಿದ್ದಾರೆ ಸರ್. ಹಂಗಾಗಿ ನಾವು ಅದನ್ನೇ ತೋಟನ ಮಾಡ್ತಾ ಇದ್ದೀವಿ ಸರ್. ಸುಮಾರು ಈ 30 ವರ್ಷದಿಂದ ಈ ಕೃಷಿ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರಿ ನೀವು. ಈ 30 ವರ್ಷಗಳಲ್ಲಿ ಈ ಸುತ್ತಮುತ್ತಲಿನ ಕೃಷಿಕರ ಜೀವನ ಮಟ್ಟದೊಳಗೆ ಮತ್ತು ಅವರ ಕೃಷಿ ಪದ್ಧತಿಯೊಳಗೆ ಏನಾದರೂ ಬದಲಾವಣೆ ಬಂದಿದೆ ಅಂತ ನಿಮ್ಗೆ ಅನ್ನಿಸ್ತದನೋ ಹೆಂಗೆ? ಹಂಗೆ ನಿಮ್ಮ ವೈಯಕ್ತಿಕ ಕೃಷಿ ಕಾರ್ಯದಲ್ಲಿಯೂ ಏನಾದರೂ ಬದಲಾವಣೆ ನೀವು ಪಡ್ಕೊಂಡಿದ್ದೀರೋ, ಅಭಿವೃದ್ಧಿ ಪಟ್ಟಿದ್ದೀರೋ ಹಾಗೆ? ಈಗ ನಾವು ಅದನ್ನು ಲವಣಿ ಹಾಕಿದರೆ ಉಪ್ಪು ನೀರು ಸಪ್ಪು ನೀರು ಯಾರೋ ತೊಗೊಂತೇ ಇಲ್ಲ ಸರ್. ಅದನ್ನು ಹೊಲಗಳು ಮತ್ತು ಎಷ್ಟೋ ಬರಲಿ ನಾವು ಮಾಡ್ಕೊಂತ ಹೋಗ್ತಾ ಇದ್ದೀವಿ ಸರ್. ಅದನ್ನು ಈಗ ಉಪ್ಪು ನೀರು ಇದ್ರೆ ಯಾರೋ ಲವಣಿ ಹಿಡಿಯೋದಿಲ್ಲ ಸರ್. ಅದನ್ನು ಈಗ ನಾವು ಸಪ್ಪು ನೀರು ಉಪ್ಪು ನೀರು ನಾವು ಮಾಡ್ಬೇಕು ಸರ್. ತೆಂಗಡ ಹಾಕಿವಿ ಸರ್ ಮತ್ತು ಮೆಕ್ಕೆಜೋಳ ಅಂತಿಂತ ಹಾಕ್ತಾ ಇದ್ವಿ ನೋಡಿ ಸರ್. ಅಷ್ಟು ಮತ್ತೇನಿಲ್ಲ ಸರ್. ಇದು ನಿಮ್ಮೊಬ್ಬರದೇ ಸಮಸ್ಯೆ ಅಲ್ಲ, ಬಹುತೇಕ ರೈತರದು ಇದು ಸಮಸ್ಯೆ. 300-400 ಬೋರ್ಗಳು ಇದ್ದರೂ ಇದೇ ಸಮಸ್ಯೆ ಸರ್. ಇದಕ್ಕೆ ಸಮಸ್ಯೆ ಬಗೆಹರಿಸ್ಬೇಕಂತಂದ್ರೆ ಯಾರ ಕಡೆಯಿಂದ ಸಾಧ್ಯ ಆಗೋಲ್ಲ ಸರ್. ನಾನು ಭಾಳ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ನೋಡ್ರಿ ಲಿಫ್ಟ್ ಇರಿಗೇಷನ್ ಅದು ಮುಂದೆ ಬಂತಂದರೆ ಕೆರೆ ಆತಂದರೆ ನಮಗೆ ನೀರು ಇಂಪ್ರೂವ್ಮೆಂಟ್ ಆಗ್ತೈತಿ, ಸಿಹಿ ನೀರು ಬರ್ತೈತಿ, ಫಲವತ್ತಾಗಿ ನಮಗೆ ಬೆಳೆ ಬರ್ತೈತಿ ಅಂತ ನಾನು ಎಲ್ಲ ಹೇಳಿದ್ದೀನಿ ಸರ್. ಆದರೆ ರೈತರು ಒಕ್ಕಟ್ಟಾಗಿ ಮಾಡ್ತಾ ಇಲ್ಲ ಸರ್. ಆಧುನಿಕವಾಗಿ ವೈಜ್ಞಾನಿಕವಾಗಿ ಮುಂದುವರೆದುಕೊಂಡು ಉಪ್ಪು ನೀರಿನ ಅಂಶವನ್ನು ನೀರಿನಿಂದ ತೆಗೆದು ಹಾಕುವಂಥ ಏನಾದರೂ ಸೌಲಭ್ಯ ಸಿಕ್ಕರೆ ಈ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಅಂತ ಭಾವಿಸ್ತಿರೋ ಹಾಗೆ? ಎಲ್ಲರೂ ಭಾವಿಸ್ತಿದ್ರು ನೋಡಿ ಸರ್. ಇದಕ್ಕೆ ಏನಾರು ಒಂದು ಮಿಷನ್ ಕೊಟ್ರಂದ್ರೆ ಚೆನ್ನಾಗಿರ್ತದೆ ಸರ್. ಉಪ್ಪು ನೀರಿದ್ದರೂ ಇಲ್ಲಿ ನೀರಿನ ಮಟ್ಟ ಮೇಲೇ ಇದೆ ಅಂತೀರೋ ಹಾಗೆ? ನೀರು ಬರ್ತದೆ, ಎಲ್ಲ ಬೋರ್ವೆಲ್ ಒಳಗೂ ನೀರು ಬರ್ತದೆ, ಆದರೆ ಉಪ್ಪು ನೀರು ಜಾಸ್ತಿ ಇದೆ ಅಂತೀರಿ ನೀವು? ಉಪ್ಪು ನೀರು ಸಪ್ಪು ನೀರು ಜಾಸ್ತಿ ಇರೋದಕ್ಕಾಗಿನ ಎಲ್ಲ ಒಂದು 400-450 ಬೋರ್ಗಳಾದರೂ ಸರ್ ಯಾವ್ಯಾವ ಕುಡಿಲಿ ಉಪ್ಪು ನೀರು ಸರ್ ಸಪ್ಪು ನೀರು. ಹಾಗಾಗಿ ನಮ್ಮ ರೈತರು ಭಾಳ ಕಷ್ಟದಲ್ಲಿ ಇದ್ದಾರೆ ಅಂತ ನಾನು ಹೇಳ್ತೀನಿ ಸರ್. ಹಾಗಾದರೆ ಇಲ್ಲಿ ಹಂಪಸಾಗರ ಗ್ರಾಮದೊಳಗೆ ಮತ್ತು ಸುತ್ತಮುತ್ತಲಿನ ಗ್ರಾಮದೊಳಗೆ ಕುಡಿಯೋ ನೀರಿನ ಸೌಲಭ್ಯ ಯಾವ ರೀತಿ ಮಾಡ್ಕೊಂಡಾರ? ಆ ಕುಡಿಯೋ ನೀರಿನ ಸೌಲಭ್ಯ ಸರ್ ಇದೆ ಸರ್. ಮತ್ತೀಗ ಮತ್ತೆ ಫಿಲ್ಟರ್ ನೀರು ಬಂದ ಸರ್, ಈಗ ಫಿಲ್ಟರ್ ನೀರು ಕುಡಿತಾ ಇದ್ದೀವಿ ಸರ್. ಹೊಸ ಮಂದಿ ಅದನ್ನು ಕುಡಿತಾ ಇದೆ ಸರ್. ಉಪ್ಪು ನೀರಾಗಲಿ ಸಪ್ಪು ನೀರಾಗಲಿ ಕುಡಿತಾ ಇದ್ದಾರೆ ಸರ್. ಮತ್ತು ಏನು ಮಾಡೋಕ್ಕಾಗೋದಿಲ್ಲ ಸರ್. ಈಗ ಅದು ಹೆಂಗೆ ಬರ್ತದೆ ಹಂಗೆ ಹೋಗ್ತಾ ಇದಾರೆ ಸರ್. ಮಂಜುನಾಥ್, ಇಲ್ಲಿ ಏತ ನೀರಾವರಿ ಯೋಜನೆ ಇದೆ ಅಂತ ಹೇಳಿದ್ರಲ್ಲ, ಅದರಿಂದ ಯಾವ ರೀತಿ ಲಾಭ ಆಗ್ಬೋದು, ಯಾವ ವ್ಯವಸ್ಥೆ ಆಗಬೇಕು ಅಂತೀರಿ? ಅದು ನೋಡಿ ಸರ್, ಈಗ 2 ಮೋಟ್ರ್ ಇದ್ರೂ ನಮಗೆ ಲಿಫ್ಟ್ ಇರಿಗೇಷನ್ನು ಮತ್ತು ಹೊಸ್ತಾಗಿ ಆಗ್ಬೇಕು ಸರ್. ಈಗ ಕಾಲೇ ಹೊಸ್ತಾಗಿ ಮಾಡ್ಕೊಂಡು ಕೆರೆ ಮಾಡಿದರೆ ಮಾತ್ರ 1,000 ಇಲ್ಲದೆ 2,000 ಎಕರೆ ನಮಗೆ ನೀರಾವರಿ ಆಗ್ತೈತೆ ಸರ್. ಹಾಗಾಗಿ ನಮಗೆ ಬೋರ್ಗಳಿಗೂ ಇಂಪ್ರೂವ್ಮೆಂಟ್ ಆಗ್ತದೆ ಸರ್. ಉಪ್ಪು ನೀರನ್ನು ಕಮ್ಮಿ ಆಗ್ತೈತಿ, ಮೇಲೆ ರೈತರನ್ನು ಇಂಪ್ರೂವ್ಮೆಂಟ್ ಆಗ್ತಾರೆ ಸರ್. ಈಗ ರೈತರು ಹೆಂಗಾಗ್ಬಿಟ್ರೆ ಸರ್ ಅಂದರೆ ಬರೀ ಬೋರ್ ಹಾಕ್ಸೋದು ಉಪ್ಪು ನೀರು ಅದ ಬೀಳ್ತಾವೆ ಸರ್. ಆ ಉಪ್ಪು ನೀರು ಮತ್ತೆ ಮೇಲೆ ಎತ್ತಾರೆ, ಮತ್ತು ಹಂಗೆ ಭಾಳ ತೊಂದರೆ ಐತೆ ಸರ್. ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು ಅನ್ನೋದು ಗೊತ್ತಾಗುವಲ್ಲ ಸರ್ ನಮಗಂತೂ. ಒಟ್ಟಾರೆ ಮಂಜುನಾಥ್, ಈ ನೀರಾವರಿ ಯೋಜನೆ ಏನಾದರೂ ಸಫಲ ಆದರೆ ಈ ಭಾಗದ ರೈತರಿಗೆ ಸಾಕಷ್ಟು ಲಾಭ ಆಗ್ತದೆ ಅಂತ ತಾವು ಭಾವಿಸ್ತೀರಿ. ತುಂಬ ಸಂತೋಷ, ಇದುವರೆಗೆ ನಿಮ್ಮ ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದ ಎಂ ಮಂಜುನಾಥ್ ಅವರೊಡನೆ ವಿವಿಧ ಬೆಳೆ ಬೇಸಾಯ ಕುರಿತು ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಅರುಣ್ ನಾಯಕ್. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು, ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು, ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ, ನಿಗದಿತ ಸಮಯದಲ್ಲಿ ಉಚಿತ ಕಣ್ಣು ಕಿವಿ ಮೂಗು ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ, ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ತಂಬಾಕಿಂದ ಸಾವು ಸಂಭವಿಸುತ್ತನೋ ನಾನು ನಂಬಲ್ಲ. ನಾವು ಏನೇ ಹೇಳಿದರೂ ಸರಿ. ಐ ಆಮ್ ಅಫ್ರೇಡ್ ಇಟ್ಸ್ ಕ್ಯಾನ್ಸರ್. ಕೆಲವರು ಸ್ವಲ್ಪನೂ ನಂಬುವುದಿಲ್ಲ. ನಾನು ಅದನ್ನ ನಂಬೋ. ತಂಬಾಕುವಿನಿಂದ ಸಾವು ಸಂಭವಿಸುತ್ತದೆ, ಅದನ್ನು ಪ್ಯಾಕೆಟ್ ಮೇಲೂ ಬರೆದಿದೆ. ಅದನ್ನು ಓದಿ ನಂಬಿಕೆ ಇಡಿ. ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ. ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು. ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ. ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ. ತಪ್ಪಿದರೆ ಒಂದೆಜ್ಜೆ ಬದುಕೆ ಗೋಳಿನ ಸಜೆಗೆ